ಲಕ್ಷದಲ್ಲಿ ಕುಂತು ನೀ ಕೇಳಮ್ಮ ಕಂತು ಹರ ನಿನಗೆ ಕಾಣುವ ನಮ್ಮ ಭ್ರಾಂತೆ ಸಂಸಾರ ನಿನಗೆ ಕೇಳಮ್ಮ ಭ್ರಾಂತೆ ಸಂಸಾರ ನಿನಗೆ ಕೇಳಮ್ಮ ಸಂತೆ ಮಾಡಿಕೊಂಡು ಹೋಗಬೇಕಮ್ಮ ನಾದ ಕೂಗುವುದು ಓಂಕಾರದಲ್ಲಿ ನಿಲ್ಲಬೇಕಮ್ಮ ಆಂಕಾರ ಬಿಟ್ಟು ನೀ ಕೇಳಬೇಕಮ್ಮ ಶಂಖೆ ಇಲ್ಲದೆ ಕೂಗುವದಮ್ಮ ಶಂಖೆ ಇಲ್ಲದೆ ಕೂಗುವದಮ್ಮ ಶಂಕರನಲ್ಲಿ ಕಾಣುವ ನಮ್ಮ ನಾದ ಕೂಗುವುದು ನಾದ ಕೂಗುವುದು ಆಲಿಸಿ ಕೇಳಮ್ಮ ಶೋಧ ನೋವು ಮಾಡಿ ನನಗೆ ನೀ ಹೇಳಮ್ಮ ನಾದ ಕೂಗುವುದು ನಾದ ಕೂಗುವುದು ಕಣ್ಣು ಕಾಣುವುದು ಕಣ್ಣಿನೊಳಗೆ ಕಣ್ಣು ಕಾಣುವುದು ಸಣ್ಣ ಚುಕ್ಕೆಗಳು ಮೂಡುತ್ತವಣ್ಣ ಅಣ್ಣಗಳ ನೋಡಿ ಹರುಷ ಪಾಡುವರು ಅಣ್ಣಗಳ ನೋಡಿ ಹರುಷ ಪಾಡುವರು ಬಣ್ಣ ದ್ವೈದಾರಳು ಕೂಡುವರಮ್ಮ ನಾದ ಕೂಗುವುದು ನಾದ ಕೂಗುವುದು ಆಲಿಸಿ ಕೇಳಮ್ಮ ಪಂಚಾಕ್ಷರಿಗಳು ಪಠಿಸಬೇಕಮ್ಮ ಸಂಚಿತ ಗಾಮಯರಡು ಇಲ್ಲಮ್ಮ ಚಿಂತೆ ಇಲ್ಲದೆ ಕುಳಿತಿರುವ ನಮ್ಮ ಸಂತೆ ಮಾಡಿಕೊಂಡು ಹೋಗಬೇಕಮ್ಮ ನಾದ ಕೂಗುವುದು ನಾದ ಕೂಗುವುದು ಆಲಿಸಿ ಕೇಳಮ್ಮ ದರಿಗಳು ಪೂಸಿಂತೀವರ ಬಂಡೆ ಗುರು ದರಿಗಳು ಪೂಸಿಂತೀವರ ಬಂಡೆ ಗುರು ಕರುಣಾದಿಂದ ನನಗೆ ಬೇಳಿದ ಹರವೋ ಮರೆಯ ಬ್ಯಾಡಂದ ಓಂಕಾರ ದಿನವೋ ಮರೆಯ ಬ್ಯಾಡಂದ ಓಂಕಾರ ದಿನವೋ ತಿರುಗಿ ಪರಬ್ರಹ್ಮ ಬರೆಯಲಿಕ್ಕೆ ಅಂತರಂಗದೊಳನೆಗೆ ಚಿಂತೆ ಹತ್ತುರಿಯುವುದಮ್ಮ ಅರೆದೋ